ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ನಿಲೀದ ಸಂಜೆ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲೀದ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಕೆಳಗರೆ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದ ಬೇಸಾಯ ಕುರಿತು ಡಾ ಎಂಟಿ ಸಂಜಯ್ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಜಾಹೀರಾತು. ಉದ್ಯೋಗವಾಣಿ. ನನ್ನ ಹೆಸರು ಪಿ ವೀರಭದ್ರಪ್ಪ. ನಾನು ಎಸ್ಎಸ್ಎಲ್ಸಿ ಪಾಸ್ ಆದ ನಂತರ ಡಿಡಿಟಿಸಿ ಹೊಸಪೇಟೆಯಲ್ಲಿ ಡಿಪ್ಲೊಮೋ ಕೋರ್ಸ್ ತರಬೇತಿ ಪಡೆದಿದ್ದೇನೆ. ಈಗ ಐಎಫ್ಬಿ ಇಂಡಸ್ಟ್ರಿ ಬ್ಯಾಂಗ್ಳೂರ್ನಲ್ಲಿ ವರ್ಷಕ್ಕೆ 7.5 ಲ್ಯಾಕ್ಸ್ನಂತೆ ಸಂಬಳ ತೆಗೆದುಕೊಳ್ಳುತ್ತಿದ್ದೇನೆ. ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ ಡಿಡಿಟಿಸಿ ಸೇರಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮುಸುಕಿನ ಜೋಳದ ಬೇಸಾಯ. ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಂಟಿ ಸಂಜಯ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾ ಸಂಜಯ್ ಅವರೇ. ನಮಸ್ಕಾರ ಸರ್. ಮುಸುಕಿನ ಜೋಳ ನಮ್ಮ ಮುಖ್ಯವಾದ ಒಂದು ಆಹಾರದ ಬೆಳೆ. ಹೌದು ಸರ್. ಇದು ನಮ್ಮ ಒಂದು ಆಹಾರಕ್ಕೆ ಅಲ್ಲದಲೇ ವಿವಿಧ ಒಂದು ಕೈಗಾರಿಕಾ ಉಪಯೋಗಗಳಿಗಾಗಿ ಇವತ್ತು ಹೆಚ್ಚು ಬೇಡಿಕೆಯನ್ನು ಪಡ್ಕೊಂಡಿರುವಂಥ ಬೆಳೆ ಅಂತ ಹೇಳ್ಬೋದು. ಜೊತೆಗೆ ಪಾಪ್ಕಾರ್ನನ್ನು ಕೂಡ ನಮ್ಮ ರೈತ ಬಾಂಧವರು ಈ ವಾಣಿಜ್ಯದ ಉದ್ದೇಶದಿಂದ ಇವತ್ತು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ತಾವಿವತ್ತು ಈ ಮುಸುಕಿನ ಜೋಳ ಮತ್ತು ಈ ಪಾಪ್ಕಾರ್ನ್ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಇದು ಹೆಚ್ಚು ಪ್ರಸಿದ್ಧಿಯನ್ನು ಪಡೆಯೋದಕ್ಕೆ ಏನು ಕಾರಣ ಇರ್ಬೋದು ಅಂತ. ಈ ದಿನ ನಾವು ನೋಡ್ತಾ ಇದ್ರೆ ಈ ಮುಸುಕಿನ ಜೋಳನ ಇತ್ತೀಚಿನ ವರ್ಷಗಳಲ್ಲಿ ರೈತರು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಅಧಿಕ ಇಳುವರಿಯನ್ನು ಕೊಡುವಂಥ ತಳಿಗಳು ಅಥವಾ ಹೈಬ್ರಿಡ್ಗಳ ಲಭ್ಯತೆ ಮತ್ತು ಸುಲಭವಾದ ಬೇಸಾಯ ಕ್ರಮಗಳು ಹಾಗೂ ಬಿತ್ತನೆ ಮತ್ತು ಕಟಾವಿಗೆ ಬೇಕಾದಂತೆ ಉಪಯೋಗಿಸಲು ಇರುವ ಯಂತ್ರೋಪಕರಣಗಳು. ಆಮೇಲೆ ಈ ಬೆಳೆನ ನಾವು ಹೆಚ್ಚು ಹೆಚ್ಚು ವಿಸ್ತೀರ್ಣದಲ್ಲಿ ಬೆಳೆಯೋದಕ್ಕೆ ಕಾರಣ ಅಂದರೆ ಇದರ ಉತ್ಪನ್ನಗಳಿಗೆ ಇರುವ ಬೇಡಿಕೆ. ಹೌದು. ಈಗ ಮುಸುಕಿನ ಜೋಳವನ್ನು ಕೋಳಿ ಸಾಕಾಣಿಕೆಯಲ್ಲೂ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ. ಮತ್ತು ಈ ಮೇವು ಕೂಡ ನಮ್ಮ ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸೋದ್ರಿಂದ ನಾವು ಮುಸುಕಿನ ಜೋಳನ ಈ ದಿನ ತುಂಬ ತುಂಬ ಪ್ರದೇಶದಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಈ ಬೇಸಾಯಕ್ಕೆ ಬಂದರೆ ಯಾವ ಒಂದು ಕಾಲದಲ್ಲಿ ಮುಸುಕಿನ ಜೋಳವನ್ನು ವಿಶೇಷವಾಗಿ ನಾವು ನೀರಾವರಿ ಆಶ್ರಯದಲ್ಲಿ ಬೆಳ್ಕೊಳ್ಳುವಾಗ ಬಿತ್ತನೆ ಮಾಡ್ಕೋಬಹುದು ಅಂತೀರಿ? ಹೌದು. ಈ ಮುಸುಕಿನ ಜೋಳ ಒಂದು ವಿಶೇಷ ಗುಣ ಅಂದರೆ ಇದು ವರ್ಷದ ಎಲ್ಲ ಕಾಲಗಳಲ್ಲೂ ಬೆಳೆಯಬಹುದಂತ ಒಂದು ಬೆಳೆಯಾಗಿದೆ. ಆದರೂ ಕೂಡ ಬಿತ್ತನೆಗೆ ಸೂಕ್ತವಾದ ಕಾಲ ಅಂದರೆ ಮುಂಗಾರಿನಲ್ಲಿ ಮೇ ಜೂನ್ ತಿಂಗಳು ಅಂತ ನಾವು ಹೇಳ್ಬೋದು. ಅದೇ ರೀತಿ ಹಿಂಗಾರಿಗೆ ಬಂದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳು ತುಂಬ ಸೂಕ್ತವಾದ ಕಾಲ. ಮತ್ತು ಬೇಸಿಗೆಯಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಕೂಡ ಈ ಬೆಳೆಯನ್ನು ನಾವು ಬೆಳೆಯಬಹುದಾಗಿದೆ. ಅಂದರೆ ವರ್ಷದ ಮೂರು ಕಾಲಗಳಲ್ಲಿ ಬೆಳೆಯುವಂಥ ಬೆಳೆ ಆಗಿರೋದ್ರಿಂದ ಇದಕ್ಕೆ ಇವತ್ತು ತುಂಬ ಬೇಡಿಕೆ ಬರ್ತಾ ಇದೆ. ಮತ್ತು ಇನ್ನೊಂದು ರೈತ ಬಾಂಧವರು ಗಮನಿಸಬೇಕಾದ ವಿಚಾರ ಅಂದರೆ ಈ ಬೆಳೆಯನ್ನ ಹಾಕಬೇಕಾದ್ರೆ ಆ ಭೂಮಿಯಲ್ಲಿ ಹಿಂದಿನ ವರ್ಷ ಬೂಜು ರೋಗ ತಗಲಿರಬಾರ್ದು. ಯಾಕಂದರೆ ಇದು ಪ್ರಮುಖವಾದ ಅಂಶ. ಆ ರೀತಿ ಏನಾದರೂ ಬೂಜು ರೋಗ ತಗಲಿದ ಅವರ ಜಮೀನಿನಲ್ಲಿ ಇತ್ತು ಅಂದರೆ 2 ವರ್ಷ ಈ ಬೆಳೆನ ಅವರು ಮಾಡಬಾರ್ದು. ಮತ್ತು ಇನ್ನೂ ಸ್ವಲ್ಪ ಈ ಉಷ್ಣಾಂಶವನ್ನ ಅವರು ಗಮನಿಸಬೇಕಾಗತ್ತೆ. ಈ ಮುಸ್ಕಿನ್ ಜೋಳದ ಬೆಳೆಯನ್ನು ತೆಗೆದುಕೊಂಡಾಗ ಹೂ ಬಿಡುವ ಹಂತದಲ್ಲಿ ಉಷ್ಣಾಂಶ 35 ಡಿಗ್ರಿಗಿಂತ ಜಾಸ್ತಿ ಹೋಗಬಾರದು, ಕಡಿಮೆನೇ ಇರಬೇಕಾಗತ್ತೆ. ಆಮೇಲೆ ಹೆಚ್ಚು ಉಷ್ಣಾಂಶ ಇದ್ದಷ್ಟು ಪರಾಗಸ್ಪರ್ಶ ಕ್ರಿಯೆ ಚೆನ್ನಾಗಾಗೋದಿಲ್ಲ, ಕಾಳು ಕೂಡ ಚೆನ್ನಾಗಿ ಕಟ್ಟೋದಿಲ್ಲ. ಆದ್ರಿಂದ ಹೆಚ್ಚಿಗೆ ಬಿಸಿಲು ಇರುವಂತಹ ಪ್ರದೇಶದಲ್ಲಿ, ಉಷ್ಣಾಂಶ ಇರುವಂತಹ ಪ್ರದೇಶದಲ್ಲಿ ಈ ಬೆಳೆನ ಆದಷ್ಟು ತಗೊಳ್ಳೋದು ಸೂಕ್ತ ಅಲ್ಲ. ಇನ್ನು ನೀರಾವರಿ ಆಶ್ರಯದಲ್ಲಿ ಈ ಮುಸ್ಕಿನ್ ಜೋಳದ ಬೇಸಾಯಕ್ಕೆ ಲಭ್ಯವಿರುವಂತಹ ತಳಿಗಳು ಅಥವಾ ಹೈಬ್ರಿಡ್ಗಳು ಯಾವ್ಯಾವ? ಈಗ ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯದ ಕಡೆಯಿಂದ ನಮಗೆ ಬಂದಿರುವಂತಹ ತಳಿಗಳು ಅಂದ್ರೆ ಹೈಬ್ರಿಡ್ ಏಮಾ ಅಂತ ಹೇಳ್ತೀವಿ, ಅದೇ ರೀತಿ ಇನ್ನೊಂದು ಹೈಬ್ರಿಡ್ ನಿತ್ಯಶ್ರೀ ಅಂತ ಹೇಳಿ. ಈ ಹೆಸರೇ ಸೂಚಿಸುವಂತೆ ಇದು ನಿತ್ಯಶ್ರೀ ಅಂದ್ರೆ ಏನು ಕಟಾವಿನ ಹಂತದಲ್ಲೂ ಕೂಡ ಇದರ ಈ ಹುಲ್ಲು ಹಸಿರಾಗೇ ಇರುತ್ತೆ, ಅಂದ್ರೆ ನಿತ್ಯಶ್ರೀ ಅನ್ನೋ ತರ, ನಿತ್ಯ ಹರಿದ್ವರ್ಣ ಅನ್ನೋ ತರ. ಆಮೇಲೆ ಕಾಂಪೋಸಿಟ್ ಅಂತೇಳಿ, ಕಾಂಪೋಸಿಟ್ NAC 6004 ಮತ್ತು ಕಾಂಪೋಸಿಟ್ NAC 6002 ಅಂತೇಳಿ ತಳಿಗಳಿದೆ. ಈ ನಾಲ್ಕು ತಳಿಗಳನ್ನ ನಾವು ವರ್ಷದ ಎಲ್ಲಾ ಕಾಲದಲ್ಲೂ ಬೆಳಿಬಹುದು. ಹಾಗೂ ಇವು ಕೇದಿಗೆ ರೋಗ, ಎಲೆ ಅಂಗಮಾರಿ ರೋಗ ಮತ್ತು ಕಾಂಡ ಕೊರೆಯುವ ಕೀಟಕ್ಕೆ ನಿರೋಧಕ ಶಕ್ತಿನ ಪಡ್ಕೊಂಡಿದ್ದಾವೆ. ಹಾಗಾಗಿ ಈ ತಳಿಗಳನ್ನ ರೈತರು ಬಳಸಬಹುದು. ಅಂದ್ರೆ ಈ ಹೈಬ್ರಿಡ್ಗಳ ಮತ್ತು ಈ ಕಾಂಪೋಸಿಟ್ಗಳ ಕಾಲಾವಧಿ ಎಷ್ಟು ಅಂತೀರಿ? ಈಗ ಹೈಬ್ರಿಡ್ ಏಮಾ ಮತ್ತೆ ಹೈಬ್ರಿಡ್ ನಿತ್ಯಶ್ರೀ ಅಂತ ತಗೊಂಡ್ರೆ ಇದರ ಕಾಲಾವಧಿ ಬಂದು 110 ರಿಂದ 120 ದಿನಗಳು. ಅದೇ ಕಾಂಪೋಸಿಟ್ NAC 6004 ಅಂತ ಹೋದ್ರೆ 115 ರಿಂದ 120 ದಿನಗಳು, ಮತ್ತೆ ಕಾಂಪೋಸಿಟ್ NAC 6002 ಅದು 90 ರಿಂದ 95 ದಿನಕ್ಕೆ ಕಟಾವಿಗೆ ಬರುತ್ತದೆ. ಇನ್ನು ನಾವು ಬೇಸಾಯಕ್ಕೆ ಬಂದರೆ ಬಿತ್ತನೆ ಬೀಜ, ಈ ಬಿತ್ತನೆ ಯಂತ್ರ, ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ಮತ್ತೆ ಸತು, ಇವುಗಳ ಒಂದು ನಿರ್ವಹಣೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಈಗ ರೈತರಿಗೆ 1 ಎಕರೆ ಬಿತ್ತನೆ ಮಾಡಬೇಕು ಅಂದ್ರೆ 6 ಕಿಲೋಗ್ರಾಂ ಬೀಜ ಬೇಕಾಗತ್ತೆ, ಬಿತ್ತನೆ ಬೀಜ ಬೇಕಾಗತ್ತೆ. ಈ ಬಿತ್ತನೆ ಬೀಜನ ಅವರು ಬೀಜೋಪಚಾರ ಮಾಡಿ ಉಪಯೋಗಿಸೋದು ತುಂಬಾ ಸೂಕ್ತ. ಆಕ್ಚುಲಿ ಪ್ಯಾಕಿಂಗ್ ಅಲ್ಲೇ ಬೀಜೋಪಚಾರ ಆಗಿ ಬಂದಿರುತ್ತೆ, ಆದರೂ ರೈತರು ಈ ಸಾರಜನಕದ ಪ್ರಮಾಣವನ್ನ ಕಡಿಮೆ ಮಾಡೋಕ್ಕೋಸ್ಕರ ಅವರು ಅಜೋಸ್ಪಿರುಲಮ್ ಅಂತ ಒಂದು ಜೈವಿಕ ಗೊಬ್ಬರ ಇದೆ, ಅದನ್ನ ಮತ್ತೆ ರಂಜಕ ಕರಗಿಸುವ ಜೀವಾಣು ಗೊಬ್ಬರ ಅಂತ ಹೇಳ್ತೀವಿ, ಇದನ್ನ PSB ಅಂತಾನು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ. ಇದನ್ನ ಎಕರೆಗೆ 200 ಗ್ರಾಂನಷ್ಟು ಬೀಜೋಪಚಾರ ಮಾಡೋದ್ರಿಂದ, ಅಂದ್ರೆ 6 ಕೆಜಿ ಬೀಜಕ್ಕೆ 200 ಗ್ರಾಂನಷ್ಟು ಅಜೋಸ್ಪಿರುಲಮ್ ಮತ್ತೆ ರಂಜಕ ಕರಗಿಸುವ ಗೊಬ್ಬರನ ಬೀಜೋಪಚಾರ ಮಾಡೋದ್ರಿಂದ ಈಗ ನಾವು ಏನು ಸಾರಜನಕ ಶಿಫಾರಸು ಮಾಡ್ತೀವಲ್ಲ ಅದರಲ್ಲಿ 50% ಕಡಿಮೆ ಮಾಡುವುದು ಸಾಧ್ಯವಾಗಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಖರ್ಚು ಉಳಿಸಬಹುದು. ಆಮೇಲೆ ಜೈವಿಕ ಗೊಬ್ಬರಗಳನ್ನ ನಾವು ಬಳಸೋದ್ರಿಂದ ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತರಾಗೋದು ಕೂಡ ಕಡಿಮೆ ಮಾಡ್ತಾ ಸಾವಯವ ಕೃಷಿ ಕಡೆ ನಾವು ಹೋಗ್ಬೋದು. ಅದು ಒಂದು ಮುಖ್ಯವಾದ ಅಂಶ. ಆಮೇಲೆ ಇದರಿಂದ ಒಂದು ರೈತರಿಗೆ ಉತ್ಪಾದನಾ ವೆಚ್ಚ ಕೂಡ ಕಡಿತಗೊಳಿಸಿಕೊಂಡು ಅವರಿಗೆ ಬರುವ ಆದಾಯನ್ನ ಹೆಚ್ಚಿಗೆ ಮಾಡ್ಕೊಬಹುದು. ಸರಿ, ಇನ್ನು ಬಿತ್ತನೆ ಯಂತ್ರವನ್ನು ಎಷ್ಟೆಷ್ಟು ಪಾಲಿಸಬೇಕಾಗತ್ತೆ ಅಂತೀರಿ? ಈಗ ಸಾಮಾನ್ಯವಾಗಿ ನಾವು ಮುಸ್ಕಿನ್ ಜೋಳದಲ್ಲಿ ಸಾಲಿನಿಂದ ಸಾಲಿಗೆ 2 ಅಡಿ ಅಂತರ, ಮತ್ತೆ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರವನ್ನ ಕಾಪಾಡ್ಕೋಬೇಕಾಗತ್ತೆ. ಆಮೇಲೆ ಬೀಜವನ್ನ ಆದಷ್ಟು 2 ಅಂಗುಲಕ್ಕಿಂತ ಹೆಚ್ಚು ಆಳವಾಗಿ ಬಿತ್ತನೆ ಮಾಡಬಾರದು. ಇನ್ನ ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರವನ್ನು ಎಷ್ಟೆಷ್ಟು ಕೊಡಬೇಕಾಗತ್ತೆ? ಈಗ ನಮ್ಮ ಕೃಷಿಯಲ್ಲಿ ರೈತರು ಏನ್ ಮಾಡಬೇಕು ಅಂದ್ರೆ ಸಮ ಪ್ರಮಾಣದಲ್ಲಿ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕಾಗತ್ತೆ. ಅವಾಗ್ಲೇ ಮಣ್ಣಿನ ಫಲವತ್ತತೆ ಒಂದು ಸುಸ್ಥಿತಿಯಲ್ಲಿರುತ್ತೆ. ಈ ಅಂಶಕ್ಕೆ ಬಂದ್ರೆ ಕೊಟ್ಟಿಗೆ ಗೊಬ್ಬರ 4 ಟನ್ನಷ್ಟು 1 ಎಕರೆಗೆ ಶಿಫಾರಸ್ ಮಾಡಿರ್ತೀವಿ. ಇದನ್ನ ಅವರು ಸಾಧ್ಯವಾದಷ್ಟು 15 ರಿಂದ 20 ದಿನಗಳ ಮುಂಚೆನೆ ಭೂಮಿಗೆ ಸೇರಿಸೋದ್ರಿಂದ ಬೆಳೆಗೆ ಅದು ಸಿಗಲು ಅನುಕೂಲ ಆಗತ್ತೆ. ಇನ್ನ ರಾಸಾಯನಿಕ ಗೊಬ್ಬರಗಳ ವಿಚಾರಕ್ಕೆ ಬಂದ್ರೆ ನಾವು 1 ಎಕರೆ ಬೆಳೆಯಲು ಮುಸ್ಕಿನ್ ಜೋಳಕ್ಕೆ ಸಾರಜನಕ 60 ಕಿಲೋಗ್ರಾಂ, ರಂಜಕ 30 ಕಿಲೋಗ್ರಾಂ, ಮತ್ತೆ ಪೊಟ್ಯಾಷ್ 16 ಕಿಲೋಗ್ರಾಂ ಅಂತೇಳಿ ಒಂದು ಶಿಫಾರಸನ್ನ ಹೇಳಿರ್ತೀವಿ. ಇದು ಮಣ್ಣಿನ ಗುಣಧರ್ಮದ ಮೇಲೆ ಬೇರೆ ಬೇರೆ ಆಗತ್ತೆ. ಸರಿ, ಈಗ ನಾವು ಒಂದು ಉದಾಹರಣೆ ತಗೊಳ್ಳೋಣ. ಈಗ ರೈತರು ಬೆಳೆಯುವಂತ ಮಣ್ಣು ಕಪ್ಪು ಮಣ್ಣಾಗಿದ್ರೆ ಅಲ್ಲಿ ಸಾರಜನಕ 60 ಕೆಜಿ ಮತ್ತೆ ರಂಜಕ 30 ಕೆಜಿ ಮತ್ತು 16 kg ಪೊಟ್ಯಾಶ್ ಅಂತ ಏನು ನಾವು ಶಿಫಾರಸು ಮಾಡಿದೀವಿ, ಇದರಲ್ಲಿ ಮೊದಲಿಗೆ ಬಿತ್ತನೆ ಸಮಯದಲ್ಲಿ ರೈತರು 20 kg ಸಾರಜನಕನ ಮತ್ತೆ ಪೂರ್ತಿ ರಂಜಕ ಪೂರ್ತಿ ಪೊಟ್ಯಾಶ್ ಅನ್ನ ಬಿತ್ತನೆ ಸಮಯದಲ್ಲಿ ಕೊಡಬೇಕಾಗತ್ತೆ. ಸರಿ. ನಂತರ 3-4 ವಾರಗಳಲ್ಲಿ ಅಂದ್ರೆ 1 ತಿಂಗಳ ನಂತರ ಇನ್ನ ಉಳಿದ 40 kg ಸಾರಜನಕನ ರೈತರು ಕಪ್ಪು ಮಣ್ಣಿನಲ್ಲಿ ಮೇಲ್ಗೊಬ್ಬರವಾಗಿ ಸೇರಿಸಬಹುದು. ಸರಿ. ಅದೇ ರೈತರು ಮರಳು ಮಿಶ್ರಿತ ಪ್ರದೇಶಗಳಲ್ಲಿ ಮಣ್ಣುಗಳಲ್ಲಿ ಬೆಳೀತಾ ಇದ್ರೆ ಅಲ್ಲಿ ರೈತರು ಗೊಬ್ಬರವನ್ನ ಮೊದಲನೇ ಹಂತದಲ್ಲಿ ಅಂದ್ರೆ ಬಿತ್ತನೆ ಹಂತದಲ್ಲಿ 20 kg ಸಾರಜನಕ, 30 kg ರಂಜಕ, 16 kg ಪೊಟ್ಯಾಷ್ ಅನ್ನ ಮೊದಲನೇ ಹಂತದಲ್ಲಿ ಬಿತ್ತನೆ ಹಂತದಲ್ಲಿ ಕೊಡಬೇಕಾಗತ್ತೆ. ನಂತರ 3-4 ವಾರಗಳಲ್ಲಿ 20 kg ಸಾರಜನಕವನ್ನ ಮತ್ತೆ ಇನ್ನು ಉಳಿದ 20 kg ಸಾರಜನಕವನ್ನ 6-7 ವಾರಗಳಲ್ಲಿ ಕೊಡಬೇಕಾಗತ್ತೆ. ಅಂದ್ರೆ ಈಗ ನಾವು ಈ ಸಾರಜನಕ ರಂಜಕನ ಕಿಲೋಗ್ರಾಮ್ಗಳಲ್ಲಿ ಹೇಳೋದಕ್ಕಿಂತ ರೈತರಿಗೆ ಈಗ ನಾವು ಈಗ ಹೇಳ್ಬೋದು, ಈಗ ಯೂರಿಯಾ ಮತ್ತೆ ಸೂಪರ್ ಮತ್ತೆ ಪೊಟ್ಯಾಶ್ ಅನ್ನ ಅವರು ಬಳಸ್ತಾ ಇದ್ರೆ ಬಿತ್ತನೆ ಸಮಯದಲ್ಲಿ 1 ಚೀಲ ಯೂರಿಯಾ, 3.5 ಚೀಲ ಸೂಪರ್, 1/2 ಚೀಲ ಪೊಟ್ಯಾಶ್, ಇಷ್ಟನ್ನ ಬಳಸಿದ್ರೆ ಬಿತ್ತನೆ ಸಮಯದಲ್ಲಿ ಸರಿಯಾಗತ್ತೆ. ನಂತರ ಏನು 3-4 ವಾರದಲ್ಲಿ 1 ಚೀಲ ಯೂರಿಯಾ, ಮತ್ತೆ 1 ಚೀಲ ಯೂರಿಯಾವನ್ನ 6-7 ವಾರಗಳಲ್ಲಿ ಬಳಸೋದ್ರಿಂದ ಈ ಸರಿ ಪ್ರಮಾಣದ ಪೋಷಕಾಂಶಗಳನ್ನ ನಾವು ಭೂಮಿಗೆ ಸೇರಿಸಿದಂಗಾಗತ್ತೆ. ಅಂದ್ರೆ ಸಸಿ ಬುಡದಿಂದ ಎಷ್ಟು ದೂರಕ್ಕೆ ಹಾಕ್ಬೇಕಾಗತ್ತೆ ಗೊಬ್ಬರ? ಇದನ್ನ ನಾವು ಆದಷ್ಟು ಸಸಿ ಬುಡದಿಂದ 3-4 ಅಂಗುಲ ದೂರದಲ್ಲಿ ನಾವು ಇದನ್ನ ಕೊಡಬೇಕಾಗತ್ತೆ. ಆದಷ್ಟು ಗೊಬ್ಬರವನ್ನ ನಾವು ಸಸಿ ಬುಡಕ್ಕೆ ಬೀಳ್ದಾಗೆ ನೋಡ್ಕೊಬೇಕಾಗತ್ತೆ. ಅನ್ನ ಮಣ್ಣಿಗೆ ಸೇರಿಸೋದು ಬಹಳ ಬಹಳ ಮುಖ್ಯ, ಮಣ್ಣಿನ ಮೇಲೆ ಹರಡಬಾರದು. ಪಟ್ಟಿ ರೀತಿಯಲ್ಲಿ ಹಾಕೋದು ಒಳ್ಳೇದು ಒಳ್ಳೇದು. ಆಮೇಲೆ ಮಣ್ಣು ಹಾಕಿದ ಮೇಲೆ ಮಣ್ಣನ್ನ ಹೇರ್ ಹಾಕುವುದರಿಂದ ಆ ಗೊಬ್ಬರ ಕೂಡ ಆವಿಯಾಗದಂತೆ ಮಣ್ಣಿನಲ್ಲಿ ಉಪಯೋಗ ಆಗತ್ತೆ. ಆಮೇಲೆ ಈ ರಾಸಾಯನಿಕ ಗೊಬ್ಬರನ ನಾವು ಬಳಸಿದಂತೆ ಸಾವಯವ ಮತ್ತೆ ರಾಸಾಯನಿಕ ಗೊಬ್ಬರದ ಜೊತೆ ಒಂದು ಲಘು ಪೋಷಕಾಂಶದ ಅವಶ್ಯಕತೆ ಕೂಡ ನಮ್ಗೆ ಮುಸ್ಕಿನ್ ಜೋಳದಲ್ಲಿ ಕಂಡು ಬರುತ್ತೆ. ಯಾವ್ದದು? ಈಗ ಸತುವಿನ ಸಲ್ಫೇಟ್ ಅಂತ ಹೇಳ್ತೀವಿ. ಸತುವಿನ ಸಲ್ಫೇಟ್ ಈಗ ಹೇಗೆ ನಾವು ಹೇಳ್ತೀವಿ, ಊಟದ ಜೊತೆ ಒಂದು ಉಪ್ಪಿನಕಾಯಿ ಹೇಗೆ ನಮ್ಗೆ ಒಳ್ಳೆ ಊಟ ಆಗತ್ತೋ ಅದೇ ತರ ಬೆಳೆಗೂ ಕೂಡ ಈ ಪೋಷಕಾಂಶಗಳಲ್ಲಿ ಲಘು ಪೋಷಕಾಂಶ ಏನು 4 kg ಸತುವಿನ ಸಲ್ಫೇಟ್ ಅನ್ನ 1 ಎಕರೆಗೆ ನಾವು ಬಿತ್ತನೆಗೆ ಮುಂಚೆ ಭೂಮಿಗೆ ಸೇರಿಸಬೇಕಾಗತ್ತೆ. ಇನ್ನ ಈ ಕಳೆ ನಿರ್ವಹಣೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರ? ಕಳೆ ನಿರ್ವಹಣೆ ಒಂದು ಪ್ರಮುಖವಾದ ಅಂಶ, ಯಾಕಂದ್ರೆ ಈ ಮುಸ್ಕಿನ ಜೋಳಕ್ಕೆ ನಾವು ಅಧಿಕ ಪ್ರಮಾಣದಲ್ಲಿ ಗೊಬ್ಬರಗಳನ್ನ ಶಿಫಾರಸು ಮಾಡ್ತಾ ಇರೋದ್ರಿಂದ ಕಳೆಗಳು ಕೂಡ ಚೆನ್ನಾಗಿ ಬೆಳೆದು ಅಲ್ಲಿ ಗೊಬ್ಬರ ತಗೊಳ್ಳುವ ಸಾಧ್ಯತೆ ಇರುತ್ತೆ. ಹೌದು. ಆದ್ರಿಂದ ನಾವು ಇಲ್ಲಿ 2 ಹಂತದಲ್ಲಿ ಕಳೆ ನಿರ್ವಹಣೆ ಮಾಡಬೇಕಾಗತ್ತೆ. 1, ಬಿತ್ತನೆಯ ಸಮಯದಲ್ಲಿ ಉದಯಪೂರ್ವ ಕಳೆನಾಶಕವನ್ನ ಬಳಸಬೇಕಾಗತ್ತೆ. ಈಗ ಉದಾಹರಣೆಗೆ ರೈತರು ಮರಳು ಭೂಮಿಯಾದ್ರೆ 1 kg ಅಟ್ರಾಜಿನ್, ಅಥವಾ ಕಪ್ಪು ಭೂಮಿಯಾದ್ರೆ 1.5 kg ಅಟ್ರಾಜಿನ್ ಅನ್ನ 1 ಎಕರೆ ಪ್ರದೇಶಕ್ಕೆ 300 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕಾಗತ್ತೆ. ಅಥವಾ ಅವರಿಗೆ ಅಟ್ರಾಜಿನ್ ಸಿಕ್ಕಲಿಲ್ಲ ಅಂದ ಪಕ್ಷದಲ್ಲಿ ಇನ್ನೊಂದು ಕಳೆನಾಶಕ ಪೆಂಡಿಮೆಥಾಲಿನ್ 30 EC ಎನ್ನುವ ಒಂದು ಕಳೆನಾಶಕ ಇದೆ. ಇದು 1 ಲೀಟರ್ನಷ್ಟು 1 ಎಕರೆ ಪ್ರದೇಶಕ್ಕೆ ಬೇಕಾಗತ್ತೆ. ಇದನ್ನ ಅವರು 300 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ನಾವು ಏನು ಮುಸ್ಕಿನ ಜೋಳವನ್ನ ಬಿತ್ತನೆ ಮಾಡಿರ್ತೀವಿ ಆ ಬಿತ್ತನೆ ಮಾಡಿದ 3 ದಿನಗಳ ಒಳಗೆ ಈ ಕಳೆನಾಶಕನ ಅವರು ಭೂಮಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಅಂದ್ರೆ ಇದು ಉದಯ ಪೂರ್ವ ಕಳೆನಾಶಕ. ಉದಯೋತ್ತರ ಕಳೆನಾಶಕ ಅಂದ್ರೆ ಯಾವ್ದು ಬಳಸ್ಕೋಬಹುದು? ಈಗ ಉದಯೋತ್ತರ ಕಳೆನಾಶಕ ಅಂದ್ರೆ ರೈತರು ಕಳೆಗಳು ಉದಯ ಆದ ನಂತರ ಬಳಸುವಂತ ಕಳೆನಾಶಕಗಳು. ಇವು ಮುಸ್ಕಿನ ಜೋಳವನ್ನ ಬಿತ್ತಿದ 15-20 or 25 ದಿನದಲ್ಲಿ ಬಳಸಬೇಕಾಗತ್ತೆ. ಈಗ ನಮ್ಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ಒಳ್ಳೆ ಕಳೆನಾಶಕ ಅಂದ್ರೆ ಟೆಂಬೋತ್ರಿಯಾನ್ ಅನ್ನುವ ಒಂದು ಒಳ್ಳೆ ಕಳೆನಾಶಕ. ಟೆಂಬೋತ್ರಿಯಾನ್ 34.4% ಅಂತ ಬರ್ತಾ ಇದೆ. ಈ ಕಳೆನಾಶಕವನ್ನ 115 ಮಿಲಿ 1 ಎಕರೆ ಪ್ರದೇಶಕ್ಕೆ ಬೇಕಾಗತ್ತೆ. ಇದನ್ನ 115 ಮಿಲಿಯನ್ನ 200 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ನಾವು 1 ಎಕರೆ ಪ್ರದೇಶಕ್ಕೆ ಸಿಂಪರಣೆ ಮಾಡಬೇಕಾಗತ್ತೆ. ಅಂದ್ರೆ ಯಾವ ಅವಧಿಯಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ? ಇದು ಸಾಮಾನ್ಯವಾಗಿ ಬೆಳೆಯಿಟ್ಟ 15-25 ದಿನಗಳಲ್ಲಿ ಅಥವಾ ಈ ಕಳೆಗಳು 3-4 ಎಲೆ ಹಂತದಲ್ಲಿ ನಾವು ಈ ಕಳೆನಾಶಕನ ಸಿಂಪರಣೆ ಮಾಡಬೇಕಾಗತ್ತೆ. ಕೆಲವು ಸಾರಿ ರೈತರಿಗೆ ಏನಾಗುತ್ತೆ, ಅವರ ಜಮೀನಿನಲ್ಲಿ ಮುಸ್ಕಿನ್ ಜೋಳದ ಜೊತೆ ಬರೀ ಈ ಸೊಪ್ಪು ಜಾತಿ ಅಥವಾ ಅಗಲ ಎಲೆ ಜಾತಿಯ ಕಳೆಗಳು ಕಂಡು ಬರುತ್ತೆ. ಹೌದೌದು. ಅಂತ ಸಮಯದಲ್ಲಿ ಅವರು ಈ 2,4-D ಅನ್ನುವ ಒಂದು ಕಳೆನಾಶಕ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಹೌದು. ಈ 2,4-D ಸೋಡಿಯಂ %80 ಅಂತ ಹೇಳ್ತೀವಿ, ಇದನ್ನ ಅವರು 250 ಗ್ರಾಂ ಅನ್ನ 200 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಈ ಬೆಳೆಯನ್ನ ಬಿತ್ತಿದ 15-20 ಅಥವಾ 25 ದಿನಗಳಲ್ಲಿ ಸಿಂಪರಣೆಯನ್ನ ಮಾಡ್ಕೊಬಹುದು. ಅಂದ್ರೆ ಈ 2,4-D ಕಳೆನಾಶಕ ಬೇರೆ ಒಂದು ಅಗಲ ಎಲೆಗಳ ಒಂದು ಬೆಳೆಗಳ ಮೇಲೆ ಬೀಳದಂತೆ ನೋಡ್ಕೋಬಹುದು. ಹೌದು. ಈ ನೆಲಗಡಲೆ ಇಂತ ಬೆಳೆಗಳು ಅಲ್ಲಿದ್ರೆ ಅದ್ರ ಮೇಲೆ ಬೀಳ್ದಂಗೆ ನೋಡ್ಕೊಬೇಕಾಗತ್ತೆ. ಇದು ಒಂದು ತುಂಬಾ ಒಳ್ಳೆ ಅಂಶ, ಯಾಕಂದ್ರೆ ಅವರು ರೈತರು ಕೆಲವು ಸಾರಿ ಮಿಶ್ರ ಬೆಳೆ ಪದ್ಧತಿ ಅನುಸರಿಸಿರ್ತಾರೆ, ಅಥವಾ ಆ ಬೆಳೆಗಳ ಜೊತೆ ಅಕಡಿ ಬೆಳೆಯನ್ನ ಹಾಕೊಂಡಿರ್ತಾರೆ, ದ್ವಿದಳ ಧಾನ್ಯದ ಬೆಳೆಯನ್ನ. ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ 2,4-D ಕಳೆನಾಶಕನ ಅವರು ಬಳಸಬಾರದು. ಅವರಿಗೆ ಸೂಕ್ತವಾಗಿ ಅವರು ತಜ್ಞರಿಂದ ಮಾಹಿತಿಯನ್ನು ಪಡೆದ ನಂತರವೇ ಈ ಕಳೆನಾಶಕನ ಬಳಸಬೇಕಾಗತ್ತೆ. ಜೊತೆಗೆ ಉದಯ ಪೂರ್ವ ಕಳೆನಾಶಕವನ್ನು ಬಳಸುವಾಗ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರಬೇಕಾಗತ್ತೆ, ಮಣ್ಣು ಪುಡಿಯಾಗಿರ್ಬೇಕಾಗುತ್ತೆ. ಹೆಂಟೆ ಇತ್ತು ಅಂತಂದ್ರೆ ಸರಿಯಾಗಿ ತಲುಪಲ್ಲ, ಅಲ್ಲಲ್ಲೇ ಹೆಂಟೆ ಮೇಲೆ ಬಿದ್ದುಬಿಡುತ್ತೆ, ಕೆಳಗಡೆ ತಲುಪಿರಲ್ಲ, ಅಲ್ಲಿಂದ ಕಳೆಗಳು ಬೆಳೆಯೋದಕ್ಕೆ ಅವಕಾಶ ಇರುತ್ತೆ. ಆಮೇಲೆ ನಮ್ಮ ರೈತ ಬಾಂಧವರು ಒಂದು ಮುಖ್ಯ ಅಂಶ ಅಂದ್ರೆ ಕಳೆನಾಶಕವನ್ನ ಅವರು ಸಿಂಪರಣೆ ಮಾಡಬೇಕಾದ್ರೆ ಆದಷ್ಟು ಹಿಮ್ಮುಖವಾಗಿ ಚಲಿಸಬೇಕಾಗುತ್ತೆ. ಕಳೆನಾಶಕ ಸಿಂಪಡಣೆ ಮೇಲೆ ತುಳಿಬಾರದು, ತುಳಿದ್ರೆ ಅದು ಮತ್ತೆ ಕೆಮಿಕಲ್ ವೇಸ್ಟ್ ಆಗತ್ತೆ. ಆದ್ರಿಂದ ಅವರು ಕಳೆನಾಶಕವನ್ನ ಸಿಂಪರಣೆ ಮಾಡಿಕೊಂಡು ಹಿಂದ್ಗಡೆ ಚಲಿಸ್ಕೊಂಡ್ ಬರ್ಲಿ. ಆಮೇಲೆ ನಾವು ಕೆಲವಾರು ರೈತರನ್ನ ನೋಡಿದೀವಿ, ಅವರು ಆದಷ್ಟು ಈ ಗೊಬ್ಬರಗಳ ಜೊತೆ ಅಥವಾ ಮರಳಿನ ಜೊತೆ ಮಿಶ್ರಣ ಮಾಡಿ ಮುಸ್ಕಿನ ಜೋಳಕ್ಕೆ ಕಳೆನಾಶಕನ ಎರಿತಾರೆ. ಅದು ಒಳ್ಳೆ ಪದ್ಧತಿ ಅಲ್ಲ, ಯಾಕಂದ್ರೆ ಸಿಂಪರಣೆ ಮಾಡಿದಾಗ್ಲೆ ಕಳೆಗಳು ಹೆಚ್ಚು ಕಂಟ್ರೋಲ್ ಅಥವಾ ಹೆಚ್ಚು ಪರಿಣಾಮಕಾರಿಯಾಗಿ ನಿಯಂತ್ರಣಕ್ಕೆ ಬರುತ್ತೆ. ಇನ್ನ ಈ ನೀರಾವರಿ ಮುಸ್ಕಿನ ಜೋಳದಲ್ಲಿ ನೀರಾವರಿ ಮತ್ತು ಅಂತರ ಬೇಸಾಯದ ಬಗ್ಗೆ ಸ್ವಲ್ಪ ತಿಳಿಸ್ತಾ. ನಾವು ಮಣ್ಣು ಮತ್ತು ಹವಾಗುಣಕ್ಕೆ ಅನುಸರಿಸಿ ಮರಳು ಮಿಶ್ರಿತ ಮಣ್ಣಾದ್ರೆ 8 ದಿನಗಳಿಗೊಮ್ಮೆ ನೀರನ್ನ ಕೊಡಬೇಕಾಗತ್ತೆ, ಅಥವಾ ಕಪ್ಪು ಭೂಮಿಯಾದ್ರೆ 15 ದಿನಗಳಿಗೊಮ್ಮೆ ನೀರನ್ನ ಹಾಯಿಸಬೇಕಾಗತ್ತೆ. ಈ ಮುಸ್ಕಿನ ಜೋಳದಲ್ಲಿ ಬೀಜ ಮೊಳೆಯುವ ಅಂತ ಅಂದ್ರೆ ಏನು ನಾವು ಮೊಳಕೆ ಬರುವ ಅಂತ ಹೇಳ್ತೀವಿ, ಆಮೇಲೆ ಹೂ ಬಿಡುವ ಅಂತ ಮತ್ತು ಕಾಳು ಕಟ್ಟುವ ಅಂತ ತುಂಬಾ ಸಂದಿಗ್ಧ ಹಂತಗಳು ನೀರಿಗಾಗಿ. ಈ ಹಂತಗಳಲ್ಲಿ ಸಾಕಷ್ಟು ನೀರನ್ನ ಕೊಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಬೆಳೆ ನೀರಿಲ್ಲದೆ ತೊಂದರೆ ಪಡೆದಂತೆ ನೋಡ್ಕೊಳ್ಬೇಕಾಗತ್ತೆ. ಅದನ್ನ ಸ್ವಲ್ಪ ರೈತ ಬಾಂಧವರು ಮನಸ್ಸಲ್ಲಿ ಇಟ್ಕೊಂಡು ಆ 3 ಹಂತದಲ್ಲಿ ಸ್ವಲ್ಪ ನೀರನ್ನು ಕೊಟ್ಟಿದ್ದೇ ಆದ್ರೆ ಒಳ್ಳೆ ಇಳುವರಿನ ತೆಗೆದುಕೊಳ್ಬಹುದು. ಮತ್ತೆ ಅಂತರ ಬೇಸಾಯ ಮಾಡಿ ಸ್ವಲ್ಪ ಮಣ್ಣನ್ನ ಸಡಿಲ ಮಾಡಿ ಬುಡಕ್ಕೆ ಮಣ್ಣು ಬೀಳೋ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಹೌದು. ಒಂದೆರಡು ಅಂತರ ಬೇಸಾಯ ಮಾಡಿದಷ್ಟು ಅವರು ಬೆಳೆಗೆ ಒಂದು ಒಳ್ಳೆಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಾಗತ್ತೆ, ಮತ್ತೆ ಇರುವಂತ ಕಳೆಗಳು ಕೂಡ ಅಲ್ಲಿಂದ ತೆಗೆದಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಇನ್ನು ಕಡಿಮೆ ಖರ್ಚಿನ ಬೇಸಾಯ ಕ್ರಮಗಳು ಯಾವ್ಯಾವು ಅಂತ ಈಗ ನಮ್ಗೆ ಈ ಮುಸ್ಕಿನ ಜೋಳದಲ್ಲಿ ಈ ಬೂಜು ರೋಗ ಅಂತ ನಾನು ಆಗ್ಲೇ ಹೇಳಿದೆ. ಆ ಬೂಜು ರೋಗ ಬಂದಿದ್ದ ತಾಕುಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಈ ಮುಸ್ಕಿನ ಜೋಳನ ಬಿತ್ತನೆ ಮಾಡಬಾರ್ದು. ಆಮೇಲೆ ಪಕ್ಕದಲ್ಲಿ ಬರುವಂತ ಕೌಲುಗಳನ್ನ ನಾವು ತೆಗಿತಾ ಇರಬೇಕಾಗತ್ತೆ, ಯಾಕಂದ್ರೆ ನಮ್ಗೆ ಎಲ್ಲಾ ಪೋಷಕಾಂಶಗಳು ಒಂದೇ ಒಂದು ಆ ಏನು ನಾವು ಮುಖ್ಯ ಸಸ್ಯಕ್ಕೆ ಅಥವಾ ತೆನೆಗೆ ಹೋಗ್ಬೇಕಾಗತ್ತೆ. ಈ ಆ ಹಲವಾರು ಕವಲುಗಳು ಬಿಟ್ಟಷ್ಟು ಪೋಷಕಾಂಶಗಳೆಲ್ಲ ಹಂಚಿ ಹೋಗಿ ವ್ಯರ್ಥವಾಗತ್ತೆ. ಆದ್ರಿಂದ ಮುಖ್ಯವಾಗಿ ಒಂದು ಕವಲು ಅಥವಾ ಒಂದು ತೆನೆಯನ್ನ ಮಾತ್ರ ರೈತರು ಸಂರಕ್ಷಿಸಿಕೊಳ್ಬೇಕಾಗತ್ತೆ. ಆಮೇಲೆ ಆದಷ್ಟು ಸಸ್ಯದ ಮೇಲುಭಾಗವನ್ನ ಕತ್ತರಿಸಬಾರದು. ಅದನ್ನ ಜಾಸ್ತಿ ಅವರು ಕತ್ತರಿಸ್ಬಿಟ್ಟು ಮೇವಿಗಾಗಿ ಬಳಸೋದು ಅಥವಾ ಅದನ್ನ ಉಪಯೋಗಿಸ್ಕೊಳ್ತಾರೆ, ಅದು ಒಳ್ಳೆ ಪದ್ಧತಿ. ಅಂದ್ರೆ ಅದು ಆ ಸಸ್ಯದ ಗಂಡು ಭಾಗ ಪರಾಗಗಳನ್ನ ಪೂರೈಸುವ ಭಾಗ. ಅದರಿಂದ ಅದು ತೊಂದರೆಗೊಳಗಾದ್ರೆ ಕಾಳು ಕಟ್ಟೋದು ಕಡಿಮೆ ಆಗತ್ತೆ. ಆಮೇಲೆ ತಾವು ಮೊದಲು ಹೇಳಿದಾಗೆ ಸಂದಿಗ್ಧ ಅಂತಲ್ಲಿ ನೀರ ಹಾಯಿಸೋದು ತುಂಬಾ ಮುಖ್ಯ. ಬೀಜ ಮೊಳೆಯುವಾಗ, ಹೂ ಬಿಡುವಾಗ, ಕಾಳು ಕಟ್ಟುವ ಅಂತದ. ಇನ್ನು ನೀರಾವರಿನಲ್ಲಿ ಮುಸ್ಕಿನ ಜೋಳ ಬೆಳೆದಾಗ ಎಷ್ಟೆಷ್ಟು ಇಳುವರಿ ಪಡಿಬಹುದು? ಈಗ ನಾನು ಆಗ್ಲೇ ಹೇಳಿದೆ ನಮ್ಮಲ್ಲಿ ಒಳ್ಳೊಳ್ಳೆ ಹೈಬ್ರಿಡ್ಗಳಿದೆ ಅಂತ. ಈಗ ಹೈಬ್ರಿಡ್ ಅಲ್ಲಿ ಏಮಾ ಅಂತ ಹೇಳಿ ಒಂದಿದೆ, ಅದೇ ತರ ಹೈಬ್ರಿಡ್ ನಿತ್ಯಶ್ರೀ ಅಂತೇಳಿ. ಇವುಗಳಲ್ಲಿ ಒಳ್ಳೆ ನಾವು ಬೇಸಾಯ ಕ್ರಮಗಳನ್ನ ಪಾಲಿಸಿದ್ದೆ ಆದ್ರೆ ಒಂದು ಎಕರೆಗೆ 36-40 ಕ್ವಿಂಟಾಲ್ನಷ್ಟು ಏನು ಧಾನ್ಯದ ಇಳುವರಿಯನ್ನ ಪಡಿಬಹುದು. ಅದೇ ರೀತಿ ಒಂದು ಮೇವು, ಈಗ ರೈತ ಬಾಂಧವರು ಜಾನುವಾರುಗಳು ಕೂಡ ಅವರಿಗೆ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಆ ಜಾನುವಾರುಗಳಿಗೆ ಮೇವು ಮುಖ್ಯವಾಗಿ ಬೇಕು. ಒಂದು 12-13 ಟನ್ನಷ್ಟು ಮೇವನ್ನ ರೈತರು ಒಂದು ಎಕರೆ ಪ್ರದೇಶದಲ್ಲಿ ಪಡಿಬಹುದಾಗಿದೆ. ಆಮೇಲೆ ಕಾಂಪೋಸಿಟ್ ಅಂತನೂ ಕೂಡ ಹೇಳಿದೆ ನಾನು. ಕಾಂಪೋಸಿಟ್ NAC 6004 ಒಂದು 20-24 ಕ್ವಿಂಟಾಲ್ ಧಾನ್ಯದ ಇಳುವರಿ, ಮೇವಿನ ಇಳುವರಿ ಒಂದು 8 ಟನ್ನಷ್ಟು ಅವರು ಪಡಿಬಹುದಾಗಿದೆ. ಇದು ಮುಖ್ಯವಾಗಿ ಈ ನೀರಾವರಿ ಆಶ್ರಯದಲ್ಲಿ ಮಾಡುವಂತ ಬೇಸಾಯ ಕ್ರಮಗಳು. ಇನ್ನು ಮಳೆ ಆಶ್ರಯದಲ್ಲಿ ಅಥವಾ ಕುಷ್ಕಿನಲ್ಲಿ ಮಾಡಿದಾಗ ಏನೇನು ಕ್ರಮಗಳನ್ನು ಅನುಸರಿಸಬಹುದು ಅಂತ? ಈಗ ಮುಸ್ಕಿನ್ ಜೋಳನು ಕೂಡ ಕುಷ್ಕಿಯಲ್ಲಿ ತುಂಬಾ ರೈತರು ಬೆಳೀತಾ ಇದ್ದಾರೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಬಿತ್ತನೆ ಕಾಲ, ಯಾಕಂದ್ರೆ ಅವರು ಮಳೆ ಆಶ್ರಿತದಲ್ಲಿ ಬೆಳೆಯೋದ್ರಿಂದ ನಾವು ಆದಷ್ಟು ಮೇ ತಿಂಗಳಿಂದ ಜುಲೈ ಕೊನೆ ವಾರದವರೆಗೂ ಸೂಕ್ತವಾದ ಕಾಲ ಅಂತೀವಿ. ಇಲ್ಲಿ ಮಳೆ ಬಿತ್ತಿದ್ದೆ ಆದ್ರೆ ಅವರು ಬೆಳೆನ ತೆಗೆದುಕೊಳ್ಬಹುದು. ಆಮೇಲೆ ಏನು ನಾವು ನೀರಾವರಿ ಬೆಳೆಗೆ ಶಿಫಾರಸು ಮಾಡಿರುವಂತ ಹೈಬ್ರಿಡ್ ಏಮಾ, ಹೈಬ್ರಿಡ್ ನಿತ್ಯಶ್ರೀ, ಕಾಂಪೋಸಿಟ್ ಅವೆಲ್ಲ ತಳಿಗಳನ್ನ ಇಲ್ಲೂ ಬಳಸ್ಕೋಬಹುದು. ಇವಕ್ಕೆ ಕೇದಿಗೆ ರೋಗ, ಅಂಗಮಾರಿ ರೋಗ, ಈ ನಿರೋಧಕ ಶಕ್ತಿ ಇರೋದ್ರಿಂದ ಇವು ತುಂಬಾ ಒಳ್ಳೆ ತಳಿಗಳು. ಮತ್ತೆ ಇನ್ನ ಉಳಿದಂತೆ ಬಿತ್ತನೆ ಬೀಜ, ಬೀಜೋಪಚಾರ ಇವೆಲ್ಲ ಸಾಮಾನ್ಯವಾಗಿ ನೀರಾವರಿಗೆ ಬೆಳೆ ಮಾಡದಂತೆ ಮಾಡಬೇಕು. ಬಿತ್ತನೆ ಯಂತ್ರನೂ ಅಷ್ಟೇ ಪಾಲಿಸಬೇಕು. ಆದ್ರೆ ಈ ರಾಸಾಯನಿಕ ಗೊಬ್ಬರ ಇರೋದು ವ್ಯತ್ಯಾಸ ಇರುತ್ತೆ. ಹೌದು ಹೌದು, ಈ ಮಳೆ ಆಶ್ರಿತದಲ್ಲಿ ಬೆಳೆದಾಗ ರಾಸಾಯನಿಕ ಗೊಬ್ಬರ ನಮ್ಗೆ ನೀರಾವರಿಯಷ್ಟು ಗೊಬ್ಬರ ಬೇಕಾಗೋದಿಲ್ಲ. ಇಲ್ಲಿ ನಾವು 40 ಕಿಲೋಗ್ರಾಂನಷ್ಟು ಸಾರಜನಕ, 20 ಕಿಲೋಗ್ರಾಂನಷ್ಟು ರಂಜಕ ಮತ್ತೆ 10 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ಅನ್ನ ಮಾತ್ರ ಒಂದು ಎಕರೆ ಪ್ರದೇಶಕ್ಕೆ ಕೊಡಬೇಕಾಗತ್ತೆ. ಆಗ್ಲೇ ನಾನು ತಿಳಿಸಿದಂತೆ ರಾಸಾಯನಿಕ ಗೊಬ್ಬರಗಳನ್ನ ನಾವು ನಿರ್ವಹಣೆ ಮಾಡಬೇಕಾದ್ರೆ ಈ ಸಾರಜನಕನ ಮಾತ್ರ 2 ಹಂತದಲ್ಲಿ ಕೊಡಬೇಕಾಗತ್ತೆ. ಮೊದಲನೇ ಹಂತ ಅಥವಾ ಬಿತ್ತನೆ ಸಮಯದಲ್ಲಿ ನಾವು 20 ಕಿಲೋಗ್ರಾಂ ಸಾರಜನಕ ಮತ್ತೆ ಪೂರ್ತಿ ರಂಜಕ, ಪೂರ್ತಿ ಪೊಟ್ಯಾಷ್ ಅನ್ನ ಬಿತ್ತನೆ ಸಮಯದಲ್ಲಿ ಭೂಮಿಗೆ ಸೇರಿಸಿ ನಂತರ ಉಳಿದಂತ 20 ಕಿಲೋಗ್ರಾಂ ಸಾರಜನಕವನ್ನ 3-4 ವಾರಗಳಲ್ಲಿ ನಾವು ಭೂಮಿಗೆ ಸೇರಿಸಬೇಕಾಗತ್ತೆ. ಇದರಿಂದ ಸಾರಜನಕದ ಏನು ಈ ಕೊರತೆಯನ್ನ ನಾವು ನೀಗಿಸಬಹುದು. ಆಮೇಲೆ ಬೆಳೆಗೂ ಕೂಡ ಒಳ್ಳೆ ರೀತಿಯಲ್ಲಿ ಪೋಷಕಾಂಶಗಳು ಸಿಗುತ್ತಾ ಹೋಗುತ್ತೆ. ಇಲ್ಲೂ ಕೂಡ ಸತ್ವವನ್ನ ಕೊಡಬೇಕಾಗುತ್ತೆ. ಹೌದು ಹೌದು, ಸತ್ವಿನ ನಿರ್ವಹಣೆ ಈ ಮುಸ್ಕಿನ ಜೋಳದಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆದಿದೆ. ಆದರೂ ಕೂಡ ರೈತರು ಪ್ರತಿ ವರ್ಷ ಸತುವನ್ನ ಕೊಡುವ ಅವಶ್ಯಕತೆ ಇರೋದಿಲ್ಲ. 3 ವರ್ಷಕ್ಕೊಂದ್ಸರಿ ಕೊಟ್ರೆ ಇದು ಆ ಸತುವಿನ ಏನು ಕೊರತೆಯನ್ನ ನೀಗಿಸ್ಕೋಬಹುದು. ಇಲ್ಲಿ ಅಂತರ ಬೆಳೆಗಳನ್ನು ಕೂಡ ತೆಗೆದುಕೋಬಹುದು. ಹೌದು, ಕುಷ್ಕಿನಲ್ಲಿ ರೈತರಿಗೆ ಮುಸ್ಕಿನ್ ಜೋಳದ ಜೊತೆ ಒಂದು ಅಲ್ಪಾವಧಿ ದ್ವಿದಳ ಧಾನ್ಯ ಬೆಳೆಗಳು ಅಂತ ಹೇಳ್ತೀವಲ್ಲ, ಹಲಸಂದೆ ಇರ್ಬೋದು, ಸೋಯಾ ಅವರೆ ಇರ್ಬೋದು, ಹೆಬ್ಬಾಳ ಅವರೆ, ಇದನ್ನ 2:2 ಅಂದ್ರೆ 2 ಸಾಲು ಮುಸ್ಕಿನ ಜೋಳ ನಂತರ 2 ಸಾಲು ಅಲ್ಪಾವಧಿ ದ್ವಿದಳ ಧಾನ್ಯದ ಬೆಳೆಗಳನ್ನ ಹಾಕೊಂಡ್ರೆ ಅಲ್ಲಿ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಾಗಿ, ಅಂದ್ರೆ ಏನು ಈ ಮುಸ್ಕಿನ ಜೋಳ ಬೆಳೆಯೋದ್ರಿಂದ ಪೋಷಕಾಂಶಗಳ ಕೊರತೆ ಏನಾಗುತ್ತೆ ಅದನ್ನ ಮತ್ತೆ ನಾವು ಹೋಗಲಾಡಿಸಿಕೊಂಡು ಭೂಮಿಯ ಫಲವತ್ತತೆಯನ್ನ ನಾವು ಸರಿದುಕೊಟ್ಕೋಬಹುದು. ಇನ್ನು ಕಳೆ ನಿರ್ವಹಣೆಯಲ್ಲಿ ಏನು ಅಂಶವನ್ನ ಗಮನಿಸಬೇಕಾಗತ್ತೆ ಅಂತ? ಇಲ್ಲಿ ಕೂಡ ಕಳೆ ನಿರ್ವಹಣೆಯಲ್ಲಿ ನಮ್ಗೆ ನೀರಾವರಿ ಪ್ರದೇಶದಲ್ಲಿ ಬಳಸುವಂತ ಕಳೆನಾಶಕಗಳನ್ನೇ ಇಲ್ಲಿ ಬಳಸಬಹುದು. ಆದ್ರೆ ಇಲ್ಲಿ ಒಂದು ಮುಖ್ಯ ಅಂಶ ಏನಂದ್ರೆ ರೈತರಿಗೆ ತೇವಾಂಶದ ಕೊರತೆ ಇಲ್ಲಿ ಜಾಸ್ತಿ ಬರುತ್ತೆ. ಹೌದೌದು, ನೀರಾವರಿ ಪ್ರದೇಶದಲ್ಲಿ ನೀರಿನ ಅನುಕೂಲತೆ ಇರೋದ್ರಿಂದ ಅವರು ಉದಯ ಪೂರ್ವ ಕಳೆನಾಶಕನ ಬಳಸಬಹುದು, ಇಲ್ಲ ಉದಯೋತ್ತರ ಕಳೆನಾಶಕನ ಬಳಸಬಹುದು. ಇಲ್ಲಿ ರೈತ ಬಾಂಧವರು ಸ್ವಲ್ಪ ಮುಂಚೂಣಿಯಲ್ಲಿ ಇರಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಬಿತ್ತಿದ ತೇವ ಹಾರೋಕ್ಕಿಂತ ಮುಂಚೆನೆ ಅವರು ಉದಯ ಪೂರ್ವ ಕಳೆನಾಶಕನ ಭೂಮಿಗೆ ಸೇರಿಸ್ಬಿಟ್ರೆ ಅದು ತುಂಬಾ ಒಳ್ಳೆ ಕೆಲಸವನ್ನು ಮಾಡುತ್ತೆ. ನಂತರ ಅವ್ರಿಗೆ ಏನು ಉದಯೋತ್ತರ ಕಳೆನಾಶಕ ಅಂತ ಹೇಳ್ತೀವಿ ಅದು 15-25 ದಿನಗಳ ನಂತರವರೆಗೆ ಟೈಮ್ ಇರೋದ್ರಿಂದ ಆ ಸಮಯದಲ್ಲಿ ಒಂದು ಮಳೆ ಬಿದ್ದ ತಕ್ಷಣ ಅವರು ಉದಯೋತ್ತರ ಕಳೆನಾಶಕವನ್ನ ಬಳಸಬಹುದು. ಇನ್ನು ಇಲ್ಲಿ ಇಳುವರಿ ಎಷ್ಟೆಷ್ಟು ಪಡಿಬಹುದು ಅಂತ? ಇಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ, ಯಾಕಂದ್ರೆ ಮಳೆಯಾಶ್ರಿತದಲ್ಲಿ ಬೆಳೆದಾಗ ಹೈಬ್ರಿಡ್ ಯೇಮ ಅಥವಾ ಹೈಬ್ರಿಡ್ ನಿತ್ಯಶ್ರೀಯಲ್ಲಿ ಸುಮಾರು 32-34 ಟನ್ ಕ್ವಿಂಟಾಲ್ನಷ್ಟು ಧಾನ್ಯದ ಇಳುವರಿ ಬರುತ್ತೆ. 32-34 ಕ್ವಿಂಟಾಲ್ ಅಷ್ಟು ಧಾನ್ಯದ ಇಳುವರಿ, ಮತ್ತೆ ಮೇವು 8 ಟನ್ನಷ್ಟು ಮೇವಿನ ಇಳುವರಿಯನ್ನ ರೈತ ಬಾಂಧವರು ಪಡ್ಕೋಬಹುದು. ಇದು ಮುಖ್ಯವಾಗಿ ಈ ಒಂದು ಖುಷ್ಕಿ ಬೇಸಾಯದಲ್ಲಿ ಈ ಮುಸ್ಕಿನ ಜೋಳದ ಬೇಸಾಯದ ಬಗ್ಗೆ ಆಯ್ತು. ಇನ್ನೊಂದು ಪಾಪ್ಕಾರ್ನ್ ಅನ್ನು ಕೂಡ ನಮ್ಮ ರೈತ ಬಾಂಧವರು ಈ ನೀರಾವರಿ ಆಶ್ರಯದಲ್ಲಿ ಹೆಚ್ಚಾಗಿ ಬೆಂಗಳೂರು ಸುತ್ತಮುತ್ತ ಬೆಳೀತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ತಾರೆ. ಪಾಪ್ಕಾರ್ನ್ ಕೂಡ ಒಂದು ಒಳ್ಳೆ ವಾಣಿಜ್ಯ ಬೆಳೆ ಅಂತಾನೆ ಹೇಳ್ಬೋದು. ಇದನ್ನ ನೀರಾವರಿ ಆಶ್ರಯದಲ್ಲಿ ನಮ್ಮ ರೈತ ಬಾಂಧವರು ಬೆಂಗಳೂರಿನ ಸುತ್ತಮುತ್ತ ಬೆಳೀತಾ ಇದ್ದಾರೆ. ಇದು ಬಿತ್ತನೆ ಕಾಲ ಅಂತ ಬಂದಾಗ ಇದು ಕೂಡ ವರ್ಷದ 3 ಕಾಲಗಳಲ್ಲೂ ಇದನ್ನ ಬಿತ್ತನೆ ಮಾಡಬಹುದು. ಅದಕ್ಕೆ ಸೂಕ್ತವಾದ ಸಮಯ ಅಂದ್ರೆ ಮುಂಗಾರಿನಲ್ಲಿ ಮೇ ಜೂನ್ ಅಂತೇಳಿ, ಹಿಂಗಾರಿನಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್, ಮತ್ತೆ ಬೇಸಿಗೆಯಲ್ಲಿ ಜನವರಿ ಫೆಬ್ರವರಿ ಸೂಕ್ತವಾದ ತಿಂಗಳುಗಳು. ತಳಿ ಬಂದ್ರೆ ಯಾವ ತಳಿ ಒಳ್ಳೇದು ಅಂತೇಳಿ, ಇಲ್ಲಿ ಅಂಬರ್ ಪಾಪ್ಕಾರ್ನ್ ಅನ್ನೋದು ಒಂದು ಒಳ್ಳೆ ತಳಿ ಇದೆ. ಇದು 100-110 ದಿನಗಳ ಸಮಯಾವಧಿಯಲ್ಲಿ ಇದು ಬರುತ್ತೆ. ಇನ್ನು ಬಿತ್ತನೆ ಬೀಜ, ರಸಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಕೊಡ್ಬೇಕಾಗತ್ತೆ? ಇಲ್ಲೂ ಕೂಡ ನಾನು ಆಗ್ಲೇ ಹೇಳಿದಾಗೆ ನೀರಾವರಿ ಏನು ಮುಸ್ಕಿನ ಜೋಳಕ್ಕೆ ಕೊಡ್ತೀವಲ್ಲ ಅದೇ ರೀತಿ 6 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ನಮ್ಗೆ ಬೇಕಾಗತ್ತೆ 1 ಎಕರೆಗೆ. ಬಿತ್ತನೆ ಬೀಜವನ್ನ ನಾವು ಆದಷ್ಟು ಅಜೋಸ್ಪಿರಿಲಂ ಮತ್ತೆ ರಂಜಕ ಕರಗಿಸುವ ಜೀವಾಣು ಗೊಬ್ಬರದ ಜೊತೆ ನಾವು ಅದನ್ನ ಉಪಚಾರ ಮಾಡಿ ಶಿಫಾರಸು ಮಾಡಿದ ಸಾರಜನಕವನ್ನ ನಾವು ಉಪಯೋಗಿಸಬಹುದು. ಮತ್ತೆ ಬಿತ್ತನೆ ಅಂತರ ಕೂಡ ಇಲ್ಲಿ 2 ಅಡಿ ಸಾಲುಗಳು, ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರವನ್ನ ನಾವು ಕೊಡಬೇಕಾಗತ್ತೆ. ಇದು ಮುಖ್ಯವಾಗಿ ಅಂತರದ ಬಗ್ಗೆ ಆಯ್ತು. ಇನ್ನ ಈ ಗೊಬ್ಬರವನ್ನ ಎಷ್ಟೆಷ್ಟು ಇಲ್ಲಿ ಕೊಡಬೇಕಾಗತ್ತೆ ಅಂತೀರಿ? ಇಲ್ಲೂ ಕೂಡ ಸಮ ಪ್ರಮಾಣದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಮತ್ತೆ ರಾಸಾಯನಿಕ ಗೊಬ್ಬರನ ನಾವು ಕೊಡಬೇಕಾಗತ್ತೆ. ಕೊಟ್ಟಿಗೆ ಗೊಬ್ಬರ ವಿಚಾರಕ್ಕೆ ಬಂದ್ರೆ 4 ಟನ್ 1 ಎಕರೆಗೆ ಬೇಕಾಗತ್ತೆ. ಮತ್ತೆ ರಾಸಾಯನಿಕ ಗೊಬ್ಬರ ಏನು ನಾವು ಈಗ ಮುಸ್ಕಿನ ಜೋಳಕ್ಕೆ ಶಿಫಾರಸು ಮಾಡಿದಾಗೆ 60 ಕಿಲೋಗ್ರಾಂ ಸಾರಜನಕ, 30 ಕಿಲೋಗ್ರಾಂ ರಂಜಕ ಮತ್ತೆ 16 ಕಿಲೋಗ್ರಾಂ ಪೊಟ್ಯಾಷ್ನಷ್ಟು ಗೊಬ್ಬರವನ್ನ 1 ಎಕರೆ ಪಾಪ್ಕಾರ್ನ್ ಬೆಳೆಗೆ ಕೊಡಬೇಕಾಗತ್ತೆ. ಇಲ್ಲೂ ಕೂಡ ರೈತರು ಈ ಸಾರಜನಕವನ್ನ 2 ಹಂತದಲ್ಲಿ ಪೂರೈಸಬೇಕು. ಮೊದಲನೇ ಹಂತದಲ್ಲಿ 30 ಕಿಲೋಗ್ರಾಂ ಸಾರಜನಕ ಮತ್ತೆ ಪೂರ್ತಿ ರಂಜಕ ಮತ್ತೆ ಪೂರ್ತಿ ಪೊಟ್ಯಾಷ್ ಅನ್ನು ಬಿತ್ತನೆ ಸಮಯದಲ್ಲಿ, ಇನ್ನು ಉಳಿದ 30 ಕಿಲೋಗ್ರಾಂ ಸಾರಜನಕವನ್ನ ಅವರು ಬಿತ್ತನೆಯಾದ 25-30 ದಿನದಲ್ಲಿ ಮಣ್ಣಿಗೆ ಸೇರಿಸ್ಬಿಟ್ಟು ಸಾಲು ಏರಾಕೋದ್ರಿಂದ ಒಳ್ಳೆ ಗೊಬ್ಬರದ ನಿರ್ವಹಣೆ ಆಗತ್ತೆ. ಜೊತೆಗೆ ಸತುವನ್ನು ಕೂಡ ಪೂರೈಕೆ ಮಾಡಬೇಕಾಗುತ್ತೆ. ಸತುವನ್ನು ಕೂಡ 4 ಕಿಲೋಗ್ರಾಂ 1 ಎಕರೆಗೆ ಸತುವನ್ನ ಕೊಡಬೇಕಾಗತ್ತೆ. ಇಲ್ಲಿ ಕಳೆ ನಿರ್ವಹಣೆಗೆ ಏನು ಕ್ರಮ ಅನುಸರಿಸಬಹುದು ಅಂತ? ಇದು ಈಗ ಪಾಪ್ಕಾರ್ನ್ ಕೂಡ ನಾವು ಮುಸ್ಕಿನ ಜೋಳ ಜಾತಿಗೆ ಸೇರಿರೋದ್ರಿಂದ ನಾನು ಆಗ್ಲೇ ಶಿಫಾರಸು ಮಾಡಿದಂತೆ ನಮ್ಗೆ ಅಟ್ರಾಜಿನ್ ಶೇಕಡ 50% ಎನ್ನುವ ಒಂದು ಕಳೆನಾಶಕವನ್ನ 1 ಕಿಲೋಗ್ರಾಂನಷ್ಟು 1 ಎಕರೆ ಪ್ರದೇಶಕ್ಕೆ ನಾವು ಸಿಂಪರಣೆಯನ್ನ ಮಾಡಬಹುದು. ಅಥವಾ ಪೆಂಡಿಮೆಥಾಲಿನ್ ಎನ್ನುವ ಇನ್ನೊಂದು ಕಳೆನಾಶಕವನ್ನ ನಾವು 1 ಲೀಟರ್ನಷ್ಟು ಕಳೆನಾಶಕವನ್ನ 1 ಎಕರೆ ಪ್ರದೇಶದಲ್ಲಿ ಬಳಸಬಹುದಾಗಿದೆ. ಇದು ಮುಖ್ಯವಾಗಿ ಕಳೆ ನಿರ್ವಹಣೆ ಬಗ್ಗೆ ಆಯ್ತು. ಇನ್ನ ಕಡಿಮೆ ಖರ್ಚಿನ ತಾಂತ್ರಿಕತೆಗಳು ಯಾವ್ಯಾವ ಅಂತೀರಿ? ಮುಖ್ಯವಾಗಿ ರೈತರಿಗೆ ಈ ಬಿತ್ತನೆ ಸಮಯ ಪ್ರಮುಖವಾದ ಅಂಶ. ಯಾಕಂದ್ರೆ ನಾವು ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡಿದ್ದೆ ಆದ್ರೆ ಒಳ್ಳೆಯ ಇಳುವರಿಯನ್ನು ಪಡಿಬಹುದು. ಹಾಗಾಗಿ ಬೆಳೆಯನ್ನ ಆದಷ್ಟು ಮೇ ತಿಂಗಳಿಂದ ಜೂನ್ ಅಥವಾ ಜುಲೈ ತಿಂಗಳ ಕೊನೆಯ ಒಳಗಾಗಿ ಬಿತ್ತನೆಯನ್ನ ಮಾಡಬೇಕಾಗತ್ತೆ. ಆಮೇಲೆ ಸರಿಯಾದ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ರೈತ ಬಾಂಧವರು ಏನ್ ಮಾಡ್ತಾರೆ, ಈ ಸಸಿ ಸಾಂದ್ರತೆ ಅಥವಾ ಸಸ್ಯ ಸಾಂದ್ರತೆ ಅಂತ ಹೇಳ್ತೀವಿ, ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಸರಿಯಾದ ಅಳತೆಯಲ್ಲಿ ಬಿತ್ತನೆ ಮಾಡಿದ್ದೆ ಆದ್ರೆ ಕಳೆಗಳು ಬರೋಕ್ಕೆ ಅವಕಾಶ ಇರೋದಿಲ್ಲ, ನಮಗೆ ಪಾಪ್ಕಾರ್ನ್ ಬೆಳೆ ಚೆನ್ನಾಗಿ ಬೆಳೆದು ಒಳ್ಳೆ ಇಳುವರಿನ ಕೊಡುತ್ತೆ. ಆಮೇಲೆ ಈ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನ ಆದಷ್ಟು 3 ವಾರಗಳಿಗಿಂತ ಮುಂಚೆ ಭೂಮಿಗೆ ಸೇರಿಸಿದ್ರೆ ಪೋಷಕಾಂಶಗಳು ಬೆಳೆಗೆ ಸಿಕ್ಕತ್ತೆ. ಇನ್ನ ಈ ಪಾಪ್ಕಾರ್ನ್ ಇಳುವರಿಯನ್ನು ಎಷ್ಟೆಷ್ಟು ಪಡಿಬಹುದು ಅಂತೀರಿ? ಪಾಪ್ಕಾರ್ನ್ ಬಂದ್ರೆ ನಮ್ಗೆ 1 ಎಕರೆಗೆ 14-16 ಕ್ವಿಂಟಾಲ್ನಷ್ಟು ಧಾನ್ಯದ ಇಳುವರಿ, ಮತ್ತೆ 3-3.5 ಟನ್ನಷ್ಟು ಮೇವಿನ ಇಳುವರಿಯನ್ನ ನಾವು 1 ಎಕರೆ ಪ್ರದೇಶದಲ್ಲಿ ಪಡೆಯಬಹುದು. ರೈತ ಬಾಂಧವರೇ, ತಮ್ಗೆ ಈ ಮುಸ್ಕಿನ ಜೋಳ ಮತ್ತು ಪಾಪ್ಕಾರ್ನ್ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ MT ಸಂಜಯ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 944-93-93-273. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9449933273. ತುಂಬ ಸಂತೋಷ ಡಾಕ್ಟರ್ ಸಂಜಯ್ ಅವರೇ, ತಾವು ಇದುವರೆಗೂ ಈ ಮುಸ್ಕಿನ್ ಜೋಳ ಮತ್ತು ಪಾಪ್ಕಾರ್ನ್ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಸವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಮುಸುಕಿನ ಜೋಳದ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಂಟಿ ಸಂಜಯ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:30 ಲಕ್ಷ್ಮೀ ಎಸ್ ಅವರಿಂದ ವಿಜ್ಞಾನದ ಮುನ್ನಡೆ, 6:51 ದೇಶಭಕ್ತಿ ಗೀತೆ, 7:02 ಜಾಲಿ ರಾಯ್ಡ್ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ ಚಿತ್ರಗೀತೆಗಳು, 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ, ರಾತ್ರಿ 9:05 ಯುವ ವಾಣಿ. ಯುವ ಕೃಷಿಕ ಉತ್ತರ ಕನ್ನಡ ಜಿಲ್ಲೆ ಜೊಯ್ಡಾ ತಾಲೂಕಿನ ಗುಂದ ಗ್ರಾಮದ ಕಾರ್ತಿಕ್ ಸದಾಶಿವ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಫ್ಲೋರಿನ್ ರೋಷ್. ನಂತರ ಶಿರಸಿಯ ಮಂಜುನಾಥ ಬಸವರಾಜ್ ಕರೈ ಕ್ಯಾತನಹಳ್ಳಿಯ ಅವರಿಂದ ಸ್ವರಚಿತ ಕವನಗಳ ವಾಚನ. ಕಾರವಾರ ಕೇಂದ್ರದ ಕೊಡುಗೆ. ರಾತ್ರಿ 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಸುದೀಪ್ ಚಟ್ಟೋಪಾಧ್ಯಾಯ ಅವರಿಂದ ಬಾನ್ಸುರಿ ವಾದನ ದೆಹಲಿ ಕೇಂದ್ರದಿಂದ. 11:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. ಇವಿಷ್ಟು ಇನ್ನು ಮುಂದೆ ಮೂಡಿಬರಲಿದೆ. ಇನ್ನು ನಾಳಿನ ಕಾರ್ಯಕ್ರಮಗಳ ವಿವರಣೆ. 6:05 ಪ್ರೊಫೆಸರ್ ಬಿಕೆ ಚಳಗೇರಿ ಅವರಿಂದ ಚಿಂತನ, ಧಾರವಾಡ ಕೇಂದ್ರದ ಕೊಡುಗೆ. 6:20 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:45 ಡಾ ಎಚ್ ಪರಮೇಶ್ ಅವರಿಂದ ಹೆಲ್ತ್ ಸೂತ್ರ, ರೈತರಿಗೆ ಸಲಹೆ. 6:50 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಪ್ರಾಯೋಜಕರು ವಿಕಾಸ ಅಕಾಡೆಮಿ.